ಈಗ ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆಯ ಕಾರ್ಯಕ್ರಮದ ನೇರ ಪ್ರಸಾರ ಮತ್ತೆ ಮುಂದುವರಿಯುವುದು. ಶ್ರೋತೃಗಳೇ, ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಯಲ್ಲಿ ಕೊಳಲು ವಾದನ ಕರ್ನಾಟಕ ಬ್ಯಾಂಕ್ನ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ವಿದ್ವಾನ್ ಹೇರಂಬ್ ಹಾಗೂ ಹೇಮಂತ್ ಅವರ ಕೊಳಲು ವಾದನ. ಈಗ ತ್ಯಾಗರಾಜ ಸ್ವಾಮಿಯವರ ಕೃತಿ ರಾಗ ಸುಧಾರಸ, ಇದನ್ನ ಅವರು ನುಡಿಸ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕ್ನ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಈಗ ವಿಶೇಷ ಉಪನ್ಯಾಸದ ನಂತರ ನಡೀತಾ ಇರುವಂತಹ ಸಂಗೀತ ಕಚೇರಿ ಕಾರ್ಯಕ್ರಮ ಇದು. ಇದರಲ್ಲಿ ವಿದ್ವಾನ್ ಹೇರಂಬ ಹಾಗೂ ಹೇಮಂತ್ ಅವರ ಕೊಳಲು ವಾದನ ನಡೀತಾ ಇದೆ. ಜೊತೆಗೆ ಪಕ್ಕವಾದ್ಯದಲ್ಲಿ ವಯಲಿನ್ನಲ್ಲಿ ವಿದ್ವಾನ್ ವಿಠಲ್ ರಂಗನ್, ಮೃದಂಗದಲ್ಲಿ ವಿದ್ವಾನ್ ಪತ್ರಿ ಸತೀಶ್ ಕುಮಾರ್ ಅವರು ಸಹಕರಿಸ್ತಾ ಇದ್ದಾರೆ. ಹಾಗೆ ಘಟಂನಲ್ಲಿ ವಿದ್ವಾನ್ ಡಾಕ್ಟರ್ ಎಸ್ ಕಾರ್ತಿಕ್. ಈಗ ಕೊಳಲು ವಾದನ ಮುಂದುವರಿಯುತ್ತಾ ಇದೆ. Thank you. ಜಾಹೀರಾತು, ನಂತರ ಮತ್ತೆ ಶಾಸ್ತ್ರೀಯ ಸಂಗೀತದಲ್ಲಿ ಕೊಳಲು ವಾದನ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಸದಾ ಗೌರವಿಸುತ್ತದೆ ದೇಶದ ಹಿರಿಯ ನಾಗರಿಕರನ್ನು. ಹಿರಿಯ ನಾಗರಿಕರು ವಿಮೆ ಸಹಿತ ಉಳಿತಾಯ ಖಾತೆಯನ್ನು ತೆರೆದಲ್ಲಿ ಜೀವ ವಿಮೆಯ ಜೊತೆಗೆ ಅಪಘಾತದ ಸಂದರ್ಭದಲ್ಲಿ ಆಸ್ಪತ್ರೆಯ ಖರ್ಚು ಮರುಪಾವತಿ ಸೌಲಭ್ಯವೂ ಲಭ್ಯ. ಹಿರಿಯ ನಾಗರಿಕರ ಠೇವಣಿಗಳ ಮೇಲೆ ಪ್ರತಿ ತಿಂಗಳು ಬಡ್ಡಿ ಸಂದಾಯ ಮಾಡುವ ಸೌಲಭ್ಯ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಪರಿಚಯಿಸುತ್ತಿದೆ POSಗಳ ಮೂಲಕ ನಗದು ಪಡೆಯುವ ಸೌಲಭ್ಯ. ತಕ್ಷಣಕ್ಕೆ ನಿಮಗೆ ಹಣ ಬೇಕಾದಲ್ಲಿ ಕರ್ನಾಟಕ ಬ್ಯಾಂಕ್ ನಿಗದಿಪಡಿಸಿದ POS ಯಂತ್ರಗಳಿರುವ ನಿಮ್ಮ ಸಮೀಪದ ಅಂಗಡಿಗೆ ತೆರಳಿ ಕರ್ನಾಟಕ ಬ್ಯಾಂಕ್ ನೀಡಿದ ಡೆಬಿಟ್ ಕಾರ್ಡ್ ಅಥವಾ ಓಪನ್ ಸಿಸ್ಟಮ್ ಪ್ರೀಪೇಯ್ಡ್ ಕಾರ್ಡ್ಗಳ ಮೂಲಕ ಹಣ ಪಡೆದುಕೊಳ್ಳಿ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಪರಿಚಯಿಸುತ್ತಿದೆ POSಗಳ ಮೂಲಕ ನಗದು ಪಡೆಯುವ ಸೌಲಭ್ಯ. ತಕ್ಷಣಕ್ಕೆ ನಿಮಗೆ ಹಣ ಬೇಕಾದಲ್ಲಿ ಕರ್ನಾಟಕ ಬ್ಯಾಂಕ್ ನಿಗದಿಪಡಿಸಿದ POS ಯಂತ್ರಗಳಿರುವ ನಿಮ್ಮ ಸಮೀಪದ ಅಂಗಡಿಗೆ ತೆರಳಿ ಕರ್ನಾಟಕ ಬ್ಯಾಂಕ್ ನೀಡಿದ ಡೆಬಿಟ್ ಕಾರ್ಡ್ ಅಥವಾ ಓಪನ್ ಸಿಸ್ಟಮ್ ಪ್ರೀಪೇಯ್ಡ್ ಕಾರ್ಡ್ಗಳ ಮೂಲಕ ಹಣ ಪಡೆದುಕೊಳ್ಳಿ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. ಶ್ರೋತೃಗಳೇ, ಈಗ ನೀವು ಸಂಗೀತ ಕಚೇರಿಯನ್ನು ಕೇಳ್ತಾ ಇದ್ದೀರಿ. ಈಗ ನಮ್ಮ ಇಲ್ಲಿ ಸಂಗೀತ ಕಚೇರಿಯನ್ನು ಕೇಳ್ತಾ ಇರುವಂಥ, ನಿಮಗೆ ಕೇಳಿಸ್ತಾ ಇರುವಂಥ ಆವರಣದ ಮಧ್ಯೆ ಇರುವ ಒಂದು ಟೆಂಪರರಿ ಸ್ಟುಡಿಯೋ ಅಂತ ಏನು ನಾವು ಕರಿಬಹುದು, ಅಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕಿನ MD ಹಾಗೂ CEO ಆಗಿರುವಂಥ ಮಹಾಬಲೇಶ್ವರ MS ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಈ ಫೌಂಡರ್ಸ್ ಡೇ ಅಥವಾ ಸ್ಥಾಪಕರ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಮತ್ತು ಈ ವರ್ಷ ಕೊರೋನಾದ ಸಂದರ್ಭದಲ್ಲಿ ಇದನ್ನು ಮಾಡಬೇಕಾಗಿ ಬಂದಂಥ ಪರಿಸ್ಥಿತಿ ಬಂದಿದೆ. ಹೋದ ವರ್ಷ ತುಂಬ ಕಷ್ಟದ ಪರಿಸ್ಥಿತಿ ಇತ್ತು, ಈ ವರ್ಷ ಸ್ವಲ್ಪ ಮಟ್ಟಿಗೆ ಕೊರೋನಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಒಟ್ಟಾರೆಯಾಗಿ 2 ವರ್ಷಗಳಲ್ಲಿ ಕೊರೋನಾ ನಮ್ಮ ಪ್ರಪಂಚವನ್ನು ಬಾಧಿಸಿದ ಪರಿ ಬಹಳ ವಿಚಿತ್ರವಾದದ್ದು. ಇಂಥ ಸಂದರ್ಭದಲ್ಲಿ ಈ ಬ್ಯಾಂಕಿಂಗ್ ಕ್ಷೇತ್ರ ಯಾವ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸಿದೆ, ಮತ್ತು ನಿಮ್ಮ ಕರ್ನಾಟಕ ಬ್ಯಾಂಕ್ ಇದರ ಈ ಕೊರೋನಾದ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಲ್ಲಿ ತನ್ನ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಮುಂದುವರಿಯಲಿಕ್ಕೆ ಕಾರಣ ಆಗಿದೆ ಸರ್? ಪ್ರಥಮವಾಗಿ ಕರ್ನಾಟಕ ಬ್ಯಾಂಕಿನ ನಮ್ಮ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ, ಕರ್ನಾಟಕ ಬ್ಯಾಂಕಿನ ಅಭಿಮಾನಿ ಬಂಧುಗಳಿಗೆ ನಮ್ಮ 98ನೇ ವರ್ಷದ ಸ್ಥಾಪಕರ ದಿನಾಚರಣೆಯ ಈ ಶುಭಾಶಯಗಳು. ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಅಂದರೆ ಕೊರೋನಾ ಅನ್ನೋದು ಕೇವಲ ಒಂದು ದೇಶಕ್ಕೆ ಅಥವಾ ಒಂದು ಯಾವುದೋ ಏಷ್ಯಾ ಪೆಸಿಫಿಕ್ ಇರ್ಬೋದು ಅಂಥದಕ್ಕೆ ಸೀಮಿತವಾಗಿರಲಿಲ್ಲ, ಇಡೀ ಪ್ರಪಂಚವನ್ನು ಬಾಧಿಸಿದಂತಹ ಒಂದು ಮಹಾಬಾಧೆಯಾಗಿತ್ತು. ಯಾರಿಗೂ ಸಹ ಅದನ್ನು ಹೇಗೆ ಫೇಸ್ ಮಾಡಬೇಕು, ಅದಕ್ಕೆ ಯಾವ ರೀತಿಯ ನಿವಾರಣೋಪಾಯಗಳನ್ನು ಕಂಡುಹಿಡ್ಕೊಂಡು ಮಾಡಬೇಕು ಅಂತ ಸ್ವಲ್ಪ ಗೊತ್ತಿರಲಿಲ್ಲ, ತಿಳುವಳಿಕೆ ಕಡಿಮೆ ಇತ್ತು. ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ನಾನಾ ರೀತಿಯ ಸಂಶೋಧನೆಗಳನ್ನು ನಡೆಸಿ ಅದನ್ನು ಹಿಮ್ಮೆಟ್ಟಿಸ್ತಕ್ಕಂತಹ ವ್ಯಾಕ್ಸಿನನ್ನು ಹುಡುಕುವಂತಹ ಕೆಲಸದಲ್ಲಿ ನಿರತರಾಗಿದ್ದರು. ಕೊನೆಗೆ ಭಾರತವೂ ಸಹ ಅದರಲ್ಲಿ ಯಶಸ್ಸನ್ನು ಕಂಡಿತ್ತು. ನಮಗೆಲ್ಲರಿಗೂ ಸಹ ಬಹಳ ಒಂದು ಹೆಮ್ಮೆಯ ವಿಷಯ. ಆರ್ಥಿಕ ಕ್ಷೇತ್ರದಲ್ಲಿ ತಗೊಂಡ್ರೆ ಅದು ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಅಡ್ಡ ಪರಿಣಾಮವನ್ನೇ ಬೀರಿತ್ತು ಅಂತ ಹೇಳೋದಕ್ಕೆ ಏನೂ ಸಹ ಸಂಶಯ ಇಲ್ಲ. ಆದರೆ ನಾವು ಕರ್ನಾಟಕ ಬ್ಯಾಂಕ್ನಲ್ಲಿ ಈ ಕೊರೋನಾ ಬಾಧೆ ಆರಂಭವಾದಂಥ ಸಮಯದಲ್ಲಿ, ಅಂದರೆ ಸುಮಾರು ಫೆಬ್ರವರಿ 2020 ಆ ಸಂದರ್ಭದಲ್ಲೇ ಇದನ್ನು ಒಂದು ರೀತಿಯಲ್ಲಿ ಆಮೂಲಾಗ್ರವಾಗಿ ವಿವೇಚಿಸಿ ನಾವು ಒಂದು ನಿರ್ಧಾರಕ್ಕೆ ಬಂದು, ಯಾಕೆಂದರೆ ಇದು ಒಂದು ರೀತಿಯಲ್ಲಿ ಅನಿರೀಕ್ಷಿತ ಪ್ರಭಾವ ಬೀರ್ತಕ್ಕಂಥ ಒಂದು ಮಹಾಬಾಧೆ ಆಗ್ತದೆ. ಮುಂದೆ ಇದು ಯಾವ ರೀತಿಯ ತಿರುವನ್ನು ಪಡೆಯುತ್ತೆ ಅನ್ನತಕ್ಕಂಥದ್ದು ಮೊದಲೇ ಯೋಚಿಸೋದು ಕಷ್ಟ. ಹಾಗಾಗಿ ನಾವು ಕನ್ಸರ್ವ್, ಕನ್ಸಾಲಿಡೇಟ್ ಆ್ಯಂಡ್ ಎಮರ್ಜ್ ಸ್ಟ್ರಾಂಗರ್ ಅನ್ನತಕ್ಕಂಥ ಒಂದು ಬಿಸ್ನೆಸ್ ಮಂತ್ರವನ್ನು ಅಳವಡಿಸಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಎಲ್ಲ ಕಾರ್ಯಯೋಜನೆಗಳನ್ನು ಸಹ ಮರುಪರಿಶೀಲಿಸಿ ಮರುಜೋಡಿಸಿಕೊಂಡು, ಇದರ ಪರಿಣಾಮವಾಗಿ ಬಹಳ ಒಂದು ಒಳ್ಳೆಯದೇನಾಯಿತು ಅಂದರೆ ನಮ್ಮ ಅಸೆಟ್ ಕ್ವಾಲಿಟಿ ಅಂದರೆ ಕ್ರೆಡಿಟ್ ಪೋರ್ಟ್ಫೋಲಿಯೋ ಅದು ಎಂದೂ ಸಹ ತೊಂದರೆಗೆ ಸಿಕ್ಕಾಕ್ಕಳಿಲ್ಲ. ಗ್ರಾಹಕರಿಗೆ ಕೊರೋನಾದಿಂದ ಆದಂತಹ ತೊಂದರೆಗಳನ್ನು ರಿಸರ್ವ್ ಬ್ಯಾಂಕ್ ನೀತಿ ಅಡಿಯಲ್ಲಿ ಎಲ್ಲೆಲ್ಲಿ ಮರುಹೊಂದಾಣಿಕೆ ಮಾಡಲಿಕ್ಕೆ ಆಗ್ತದೆ ಅಂದರೆ ನಾವು ರೀಸ್ಟ್ರಕ್ಚರಿಂಗ್ ಅಂತ ಹೇಳ್ತೇವೆ, ಹಾಗೆ ಅವರಿಗೆ ಅಡಿಷನಲ್ ಫಂಡಿಂಗ್ ಬೇಕಿದ್ದರೆ ಅದನ್ನು ಸಹ ಅವರ ಅವಶ್ಯಕತೆಗೆ ತಕ್ಕಂತೆ, ಹಾಗೂ ರಿಸರ್ವ್ ಬ್ಯಾಂಕ್ನವರು ಯಾವ ನಿಯಮಾವಳಿಗಳನ್ನು ಅಳವಡಿಸಿಕೊಂಡಿದ್ರು ಅದನ್ನು ಎಲ್ಲ ರೀತಿಯಲ್ಲಿ ಮಾಡಿ ಗ್ರಾಹಕರು ಸಹ ಈ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಆರ್ಥಿಕ ಸಹಾಯವನ್ನು ಸಹ ಮಾಡಿದ್ರಿಂದ ನಮ್ಮ ಬ್ಯಾಂಕಿಗೂ ಅನುಕೂಲ ಆಯಿತು, ನಮ್ಮ ಗ್ರಾಹಕರಿಗೂ ಸಹ ಅನುಕೂಲ ಆಯಿತು. ಅಂದರೆ ಕರ್ನಾಟಕ ಬ್ಯಾಂಕ್ ಈ 98 ವರ್ಷಗಳಲ್ಲಿ ಈ ರೀತಿಯ ಒಂದು ಉಚ್ಛ್ರಾಯ ಸ್ಥಿತಿಗೆ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಸದಾಕಾಲ ನಮ್ಮ ಗ್ರಾಹಕರ ಪ್ರೋತ್ಸಾಹ ಹಾಗೂ ನಮ್ಮ ಸಿಬ್ಬಂದಿಗಳ ಒಂದು ಶ್ರಮ ಇದು ಕಾರಣ. ಅದನ್ನು ನಾವು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಹಕರು ಎತ್ತಿ ತೋರಿಸಿದ್ದಾರೆ. ಕಷ್ಟಕಾಲದಲ್ಲಿ ಅವರಿಗೆ ಬ್ಯಾಂಕಿಂಗ್ ಬೇಕಾಗೋದು, ಎಲ್ಲರೂ ಸಹ ಸುಲಭದಲ್ಲಿದ್ದಾಗ, ಎಲ್ಲರೂ ಸಹ ಯಾವುದೇ ಆರ್ಥಿಕ ಸಂಕಷ್ಟದಲ್ಲಿ ಇಲ್ಲದೇ ಇದ್ದಾಗ ಬ್ಯಾಂಕಿಂಗ್ ಹೆಚ್ಚಿನವರಿಗೆ ಬೇಕಾಗೋದಿಲ್ಲ. ಹೌದು, ನಾವು ಏನು ಮಾಡಿದ್ದೇವೆ ಅಂದರೆ ಸಂಕಷ್ಟ ಕಾಲದಲ್ಲಿಯೂ ಸಹ ನಮ್ಮ ಗ್ರಾಹಕರ ಕೈ ಹಿಡಿದು ಎತ್ತಿದೆ. ಅದು ನಮಗೆ ಬಹಳ ಸಂತೋಷದ ಹಾಗೂ ಖುಷಿ ಕೊಡುವಂಥ ಸಂಗತಿ. ಅಂದರೆ ಅವರ ಕಷ್ಟದಲ್ಲಿ ನಾವು ಭಾಗಿದಾರರಾಗಿದ್ದೇವೆ, ಅವರ ಕಷ್ಟವನ್ನು ನಿವಾರಿಸುವ ಒಂದು ಮನಃಪೂರ್ವಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತೇಳಿ. ಆ ಸಂದರ್ಭದಲ್ಲಿ ನೀವು ಕೊರೋನಾಕ್ಕಾಗಿಯ ವಿಮೆಯನ್ನು ಕೂಡ ತರುವಂತಹ ಮಾಡಿದ್ದೀರಿ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಒಂದು ನಾಗಾಲೋಟದಲ್ಲಿ ಬೆಳವಣಿಗೆ ಆಗ್ತಾ ಉಂಟು, ಯಾಕಂದ್ರೆ ಇಡೀ ಪ್ರಪಂಚವೇ ಹಾಗೆ ಡಿಜಿಟಲ್ ಕ್ಷೇತ್ರದಲ್ಲಿ ಈಗ ಬಹಳ ಬದಲಾವಣೆಗಳಾಗಿದೆ. ಈಗ ಈ ಸಂದರ್ಭದಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆಗಳನ್ನ ಈ ಕರ್ನಾಟಕ, ನೀವು ಬಹಳ ಪ್ರಸ್ತುತವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಮುಂದಿನ ದಿನಗಳಲ್ಲಿ 2 ವಿಷಯಗಳು ನಿಶ್ಚಿತ. ಒಂದು ಚೇಂಜ್, ಚೇಂಜ್ ಅಂದ್ರೆ ಬದಲಾವಣೆ, ಬದಲಾವಣೆಗಳು ಆಗ್ತಾನೆ ಇರ್ತದೆ. ಎರಡನೇದು ಬಹುತೇಕ ಈ ಬದಲಾವಣೆ ಅನ್ನೋದು ಇಟ್ ವಿಲ್ ಬಿ ಡ್ರಿವನ್ ಬೈ ಟೆಕ್ನಾಲಜಿ, ಅಂದ್ರೆ ತಂತ್ರಜ್ಞಾನ ಆಧಾರಿತ ಬದಲಾವಣೆ. ಈ ಎರಡು ವಿಷಯಗಳಲ್ಲಿ ನಮಗೆ ಸ್ಪಷ್ಟವಾದಂತಹ ಒಂದು ಮುನ್ಸೂಚನೆ ಉಂಟು. ಇವತ್ತು ಬದಲಾವಣೆ ಆಗ್ತದೆ, ಆ ಬದಲಾವಣೆ ಇಟ್ ವಿಲ್ ಬಿ ಡ್ರಿವನ್ ಬೈ ಟೆಕ್ನಾಲಜಿ ಅಂತ. ಇದನ್ನ ಮನಗೊಂಡು ನಾವು ಆ ಬದಲಾವಣೆಗೆ ನಮ್ಮ ಮೂಲ ಕೋರ್ ವ್ಯಾಲ್ಯೂಸ್ ಅಂತ ಏನ್ ಹೇಳ್ತೇವೆ ಅದರಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಳ್ಳದೆ ಬಿಸಿನೆಸ್ಸಿಗೆ ಅನುಕೂಲ ಆಗುವ ಹಾಗೆ ಹೊಸ ಪರಿಸ್ಥಿತಿಗೆ ಹೊಸ ಬ್ಯಾಂಕ್ ಆಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಮಟ್ಟಿಗೆ ಯಾವ ಥರ ಮಾಡಬೇಕು, ಆ ಎಲ್ಲ ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ಒಂದು ಇದನ್ನು ಪ್ರಾಡಕ್ಟ್ಸ್ ಅಥವಾ ಅದರ ಉಪಕರಣಗಳು ಅದನ್ನೆಲ್ಲದನ್ನು ಸಹ ನಾವು ಮಾಡಲಿಕ್ಕೆ ಕಳೆದ 3 ವರ್ಷದಿಂದ ಸತತವಾಗಿ ಪ್ರಯತ್ನಿಸ್ತಾ ಇದ್ದೇವೆ. KBL ವಿಕಾಸ್ ಅಂತಕ್ಕಂಥದ್ದು ನಮ್ಮದು ಒಂದು ಟ್ರಾನ್ಸ್ಫಾರ್ಮೇಷನ್ ಮಹಾಜೈತ್ರ ಯಾತ್ರೆ ಅಂದರೆ ತಪ್ಪಾಗಲಾರದು. ಅದರ ಎರಡನೇ ಹಂತವಾಗಿ KBL ನೆಕ್ಸ್ಟ್ ಅಂದರೆ ಇನ್ನು ನಮ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಡಿಜಿಟಲ್ ಬ್ಯಾಂಕ್ ಆಫ್ ದ ಫ್ಯೂಚರ್ ಅಷ್ಟರ ಮಟ್ಟಿಗೆ ಆಗಬೇಕು ಅಂತ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಅಷ್ಟೆಲ್ಲ ಡಿಜಿಟಲ್ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಹೇಗೆ ಅದು ಅನುಕೂಲ ಆಗುತ್ತಾ ಹೇಗೆ ಅಂಥೇಳಿ. ಆದರೆ ನನಗೆ ಬಹಳ ಸಂತೋಷ ಕೊಡ್ತಕ್ಕಂಥ ಒಂದು ವಿಷಯ ಅಂದರೆ ಇವತ್ತು ದೈನಂದಿನ ಬ್ಯಾಂಕಿಂಗ್ ವ್ಯವಹಾರ ಏನು ನಡೀತಾ ಉಂಟು ಅದರ 93% ವ್ಯವಹಾರ ಈ ತಂತ್ರಜ್ಞಾನದ ಪ್ಲಾಟ್ಫಾರ್ಮ್ನಲ್ಲೇ ನಡೀತಾ ಇದೆ. ಏನು ಗ್ರಾಹಕರು ಬ್ಯಾಂಕಿಗೆ ಹಣ ಕಟ್ಟುವಂಥದ್ದು, ನಮ್ಮದು ಕ್ಯಾಶ್ ರೀಸೈಕ್ಲರ್ಸ್ ಮಿಷಿನ್ ಇದೆ ಅಲ್ಲಿ ಹೋಗಿ ಹಣ ಕಟ್ತಾರೆ, ಕ್ಯಾಶ್ ಡ್ರಾ ಮಾಡುವಂಥದ್ದು ಇವತ್ತೆಲ್ಲ ATMನಲ್ಲೇ ಆಗುತ್ತೆ. ಆಮೇಲೆ ಹೆಚ್ಚಿನ ಎಲ್ಲ ಬ್ಯಾಂಕಿಂಗ್ ವ್ಯವಹಾರಗಳು ಸಹ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಇದರ ಮೂಲಕ. ಇತ್ತೀಚೆಗೆ ನಾವು ನಮ್ಮ ಲೋನ್ಸ್ ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಅಂದರೆ ಡಿಜಿಟಲ್ ಅಂಡರ್ ರೈಟಿಂಗ್ ಆಫ್ ದ ಲೋನ್ಸ್. ಈಗ ನಿಮಗೆ ಯಾವುದಾದ್ರೂ ಒಂದು ಗೃಹ ಸಾಲ ಅಥವಾ ಕಾರ್ ತಗೊಳ್ಳಿಕ್ಕೆ ಸಾಲ ಬೇಕು ಅಥವಾ ನೀವು ಕೆಲಸದಲ್ಲಿದ್ದರೆ ನಿಮ್ಮ ಸ್ಯಾಲರಿಡ್ ಅಂದರೆ ಲೋನ್ ಆ ಥರದ್ದೆಲ್ಲವನ್ನು ಸಹ MSME ಇತ್ಯಾದಿಗಳೆಲ್ಲವನ್ನು ಸಹ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಮಾಡಲಿಕ್ಕೆ ಇವತ್ತಾಗುತ್ತೆ. ಇದು ಆರಂಭ. ಇದರಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ಅಂದರೆ ಅನ್ಇಮ್ಯಾಜಿನೇಬಲ್ ಅಷ್ಟು ಬದಲಾವಣೆಗಳಾಗುತ್ತೆ. ಬಟ್ ಒನ್ ಥಿಂಗ್ ಈಸ್ ವೆರಿ ಶ್ಯೂರ್, ನಮ್ಮ ಗ್ರಾಹಕರಿಗೆ ಇದರಿಂದ ತುಂಬ ಅನುಕೂಲ ಆಗ್ತದೆ. ಬ್ಯಾಂಕು ಸಹ ಸುಭದ್ರವಾಗಿ ಮತ್ತು ಅತ್ಯಂತ ವೇಗವಾಗಿ ಬೆಳೀಲಿಕ್ಕೆ ಇದು ಅನುಕೂಲ ಆಗ್ತದೆ. ಹಾಗಾಗಿ ನಾವು ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನನ್ನು ಕೈಗೆತ್ತಿಕೊಂಡಿದ್ದೇವೆ. ಇದೆಲ್ಲದಕ್ಕೂ ಸಹ ಈ ನಮ್ಮ ಏನು ಇವತ್ತು ನಾವು ಸಂಸ್ಥಾಪಕರ ದಿನಾಚರಣೆಯನ್ನು ಆರಂಭಿಸಿದ್ದೇವೆ, ಇದಕ್ಕೆ ಒಂದು ರೀತಿಯಲ್ಲಿ ಮುನ್ನುಡಿ ಬರೀಲಿಕ್ಕೆ ಮುಂದಿನ ಬದಲಾವಣೆಗಳಿಗೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೂ ಸಹ ಕರ್ನಾಟಕ ಬ್ಯಾಂಕಿನ ಪರವಾಗಿ ವಿಶೇಷವಾದ ಅಭಿನಂದನೆಗಳು, ನಿಮಗೆಲ್ಲರಿಗೂ ಸಹ ವಿಶೇಷವಾದಂತಹ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಒಳ್ಳೆಯದು ಸರ್. ಈಗ ಏನು ಇಂದು 2 ವರ್ಷಗಳಲ್ಲಿ ನಿಮ್ಮ ಬ್ಯಾಂಕ್ 100 ವರ್ಷಗಳನ್ನು ಪೂರೈಸ್ತಾ ಇದೆ, ಮುಂದಿನ ದಿವಸಗಳಲ್ಲಿ ಕೂಡ ನೀವು ಯೋಜನೆಗಳನ್ನು ವಿಶೇಷ ರೀತಿಯಲ್ಲಿ ಹಾಕ್ಕೊಂಡಿರ್ಬೋದು. ಎಲ್ಲರೂ ಕೂಡ ನನಸಾಗಲಿ, ಮುಂದಿನ ದಿನಗಳಲ್ಲಿ ಯೋಜನೆಗಳ ಕುರಿತು ಕೂಡ ನಾವು ಮಾತಾಡುವ ಅಂತ ಹೇಳ್ತಾ ನಿಮ್ಮ ಹಾರೈಕೆಗೆ ನಮ್ಮದು ಕೂಡ ಶ್ರೋತೃಗಳಿಗೂ ಹಾಗೆ ಕರ್ನಾಟಕ ಬ್ಯಾಂಕ್ನ ಯಾರೆಲ್ಲ ಗ್ರಾಹಕರಿದ್ದಾರೆ ಅವರಿಗೂ ಕೂಡ ಹಾರೈಕೆಗಳು. ಇಲ್ಲಿವರೆಗೆ ಬಂದು ನೀವು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಈಗ ಸಂಗೀತ ಕಚೇರಿಯನ್ನ ಮುಂದುವರಿಸ್ತಾ ಇದ್ದೇವೆ. Thank you. Thank you. ಶ್ರೋತೃಗಳೇ, ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ನಡೀತಾ ಇರುವಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಂಗೀತ ಕಚೇರಿಯನ್ನ ಕೇಳ್ತಾ ಇದ್ದೀರಿ. ಸಂಗೀತ ಕಚೇರಿಯನ್ನ ವಿದ್ವಾನ್ ಹೇರಂಬ ಹಾಗೂ ಹೇಮಂತ್ ಅವರ ಕೊಳಲು ವಾದನದ ಮೂಲಕ ನಡೆಸಿಕೊಡ್ತಾ ಇದ್ದಾರೆ. ಜೊತೆಗೆ ಪಕ್ಕವಾದ್ಯದಲ್ಲಿ ವಯಲಿನ್ನಲ್ಲಿ ವಿದ್ವಾನ್ ವಿಠಲ್ ರಂಗನ್, ಹಾಗೆ ಮೃದಂಗಂನಲ್ಲಿ ವಿದ್ವಾನ್ ಪತ್ರಿ ಸತೀಶ್ ಕುಮಾರ್, ಹಾಗೆ ಘಟ್ಟದಲ್ಲಿ ವಿದ್ವಾನ್ ಡಾಕ್ಟರ್ ಎಸ್ ಕಾರ್ತಿಕ್ ಸಹಕರಿಸ್ತಾ ಇದ್ದಾರೆ. ಈಗ ಒಂದು ಜಾಹೀರಾತು, ನಂತರ ಕಚೇರಿ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ನೀಡುತ್ತಿದೆ ತಂತ್ರಜ್ಞಾನದ ಅನುಪಮ ಅನುಭೂತಿಯನ್ನು. ಕರ್ನಾಟಕ ಬ್ಯಾಂಕ್ನ ಮನಿ ಕ್ಲಿಕ್ ಇಂಟರ್ನೆಟ್ ಬ್ಯಾಂಕಿಂಗ್ನ ಹೆದ್ದಾರಿ, ಹಣ ವರ್ಗಾವಣೆ, ಬಿಲ್ಗಳ ಪಾವತಿ, ಆನ್ಲೈನ್ ಶಾಪಿಂಗ್, ಟಿಕೆಟ್ ಬುಕ್ಕಿಂಗ್, ಎಲ್ಲವನ್ನೂ ನೀವು ಕುಳಿತಲ್ಲಿಂದಲೇ ಮನಿ ಕ್ಲಿಕ್ ಮೂಲಕ ಮಾಡಲು ಸಾಧ್ಯ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ತನ್ನ ಹೆಮ್ಮೆಯ ಗ್ರಾಹಕರಿಗಾಗಿ ರೂಪಿಸಿದೆ ಆಕರ್ಷಕ ಉಳಿತಾಯ ಯೋಜನೆಗಳನ್ನು. ವೇತನ ಪಡೆಯುವ ಗ್ರಾಹಕರಿಗಾಗಿ ಕೆಬಿಎಲ್ ಸ್ಯಾಲರಿ ಪ್ರಿವಿಲೇಜ್, ಮಹಿಳೆಯರಿಗಾಗಿ ಕೆಬಿಎಲ್ ವನಿತಾ, ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಕೆಬಿಎಲ್ ತರುಣ್. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಪರಿಚಯಿಸುತ್ತಿದೆ ಪಿಒಎಸ್ ಗಳ ಮೂಲಕ ನಗದು ಪಡೆಯುವ ಸೌಲಭ್ಯ. ತಕ್ಷಣಕ್ಕೆ ನಿಮಗೆ ಹಣ ಬೇಕಾದಲ್ಲಿ ಕರ್ನಾಟಕ ಬ್ಯಾಂಕ್ ನಿಗದಿಪಡಿಸಿದ ಪಿಒಎಸ್ ಯಂತ್ರಗಳಿರುವ ನಿಮ್ಮ ಸಮೀಪದ ಅಂಗಡಿಗೆ ತೆರಳಿ ಕರ್ನಾಟಕ ಬ್ಯಾಂಕ್ ನೀಡಿದ ಡೆಬಿಟ್ ಕಾರ್ಡ್ ಅಥವಾ ಓಪನ್ ಸಿಸ್ಟಮ್ ಪ್ರೀಪೇಡ್ ಕಾರ್ಡ್ಗಳ ಮೂಲಕ ಹಣ ಪಡೆದುಕೊಳ್ಳಿ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಶ್ರೋತೃಗಳೇ, ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ನಡೆಯುತ್ತಾ ಇರುವಂತಹ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನ ನೀವು ಕೇಳ್ತಾ ಇದ್ದೀರಿ. ಇದರಲ್ಲಿ